ಆಕಾಶವಾಣಿ ಮಂಗಳೂರು. ಒಂದು ಸಮುದಾಯದ ಪ್ರಗತಿಯನ್ನು ನಾನು ಆ ಸಮುದಾಯದಲ್ಲಿ ಮಹಿಳೆಯರು ಸಾಧಿಸಿರುವ ಪ್ರಗತಿಯ ಮಾನದಂಡದ ಮೇಲೆ ಅಳೆಯುತ್ತೇನೆ. ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಪ್ರಕಟಣೆ. ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಸಂಶೋಧನಾ ಸಂಸ್ಥೆ, ಬೆಂಗಳೂರು. ಪಿಯುಸಿ ಪಾಸ್ ಆಯಿತೆ? ಉತ್ತಮ ಉದ್ಯೋಗ ಪಡೆಯಲು ಮುಂದೇನು ಕಲಿಯಬೇಕು ಎಂಬ ಚಿಂತೆಯೇ? ಹಾಗಿದ್ದರೆ ವೈದ್ಯಕೀಯ ವಲಯದಲ್ಲಿ ಉತ್ತಮ ಸೇವೆ ಸಲ್ಲಿಸುವ ಅವಕಾಶವಿರುವ ಪದವಿ ಮತ್ತು ಸ್ನಾತಕೋತ್ತರ ಕೋರ್ಸ್ಗಳಾದ ಆಪ್ಟೋಮೆಟ್ರಿ, ಅನಸ್ಥೇಷಿಯಾ ಮತ್ತು ಓಟಿ, ರೀನಲ್ ಡಯಾಲಿಸಿಸ್, ಮೆಡಿಕಲ್ ಲ್ಯಾಬೊರೇಟರಿ, ರೇಡಿಯಾಲಜಿ, ಎಮರ್ಜೆನ್ಸಿ ಅಂಡ್ ಟ್ರೋಮೋಕೇರ್ ಟೆಕ್ನಾಲಜಿ, ರೆಸ್ಪಿರೇಟರಿ, ಆಕ್ಯುಪೇಷನಲ್ ಥೆರಪಿ ಅಲ್ಲದೆ ಹಾಸ್ಪಿಟಲ್ ಅಡ್ಮಿನಿಸ್ಟ್ರೇಷನ್ನಂತಹ ನ್ಯಾಕ್ ಮಾನ್ಯತೆ ಪಡೆದ ಅಲೈಡ್ ಹೆಲ್ತ್ ಕೋರ್ಸ್ಗಳು ಮತ್ತು ನರ್ಸಿಂಗ್ ಕೋರ್ಸ್ಗಳಾದ ಜಿಎನ್ಎಂ, ಬಿಎಸ್ಸಿ ನರ್ಸಿಂಗ್, ಎಂಎಸ್ಸಿ ನರ್ಸಿಂಗ್ಗಳು ಮಾತ್ರವಲ್ಲದೆ ಫಿಸಿಯೋಥೆರಪಿ ಪದವಿಯನ್ನು ಪಡೆಯಲು ವಿವರಗಳಿಗಾಗಿ ಮಂಗಳ ಸಮೂಹ ವಿದ್ಯಾಸಂಸ್ಥೆ ನೀರ್ಮಾರ್ಗ ಮಂಗಳೂರನ್ನು ಸಂಪರ್ಕಿಸಿ 9449595 ಅಥವಾ www.mangalacollege.org ಅನ್ನು ಸಂಪರ್ಕಿಸಬಹುದು. ಈಗ ಯಕ್ಷಗಾನದ ಹಾಡುಗಳು. ಈಗ ಕೇಳಿ ಯಕ್ಷಗಾನದ ವಿವಿಧ ಪ್ರಸಂಗಗಳಿಂದ ಆಯ್ದ ಹಾಡುಗಳನ್ನು. ಭಾಗವತರು ಮೋರ್ಟು ವಿಶ್ವೇಶ್ವರ ಸೋಮಯಾಜಿ, ಮದ್ದಳೆ ಕೃಷ್ಣಯ್ಯ ಆಚಾರ್ಯ ಬಿತ್ಕಲ್ಕಟ್ಟೆ, ಚೆಂಡೆ ಭಾಸ್ಕರ ಆಚಾರ್ಯ ಕನ್ಯಾನ, ನಿರೂಪಣೆ ಕುಮಾರಶಂಕರ ನಾರಾಯಣ ಮತ್ತು ರಾಮಚಂದ್ರ ದೇವಾಡಿಗ ಶಂಕರ ನಾರಾಯಣ. ಕೇಳಿ ಯಕ್ಷಗಾನದ ವಿವಿಧ ಪ್ರಸಂಗಗಳಿಂದ ಆಯ್ದ ಹಾಡುಗಳನ್ನು. ಯಕ್ಷಗಾನದ ಆರಾಧ್ಯ ಮೂರ್ತಿ ಶ್ರೀ ಗಣೇಶ ಸ್ತುತಿಯೊಂದಿಗೆ ಯಕ್ಷಗಾಯನ ಕಾರ್ಯಕ್ರಮ ಆರಂಭಿಸುತ್ತಿದ್ದೇವೆ. ಗಜಮುಖ ನಾನಿನ್ನ ಪಾದವಲೆನೆ ತಿರ್ತಾಂ ತರ್ಗಿಡದೇ ತರ್ಗಿಡದೇ ತರ್ಗಿಡದನ್ನ ಗಜಮುಖ ಯಕ್ಷಗಾನದ ಅಲಿಖಿತ ಸಂವಿಧಾನವೆಂಬಂತೆ ಪ್ರಸಂಗದ ಆರಂಭ ಮಧ್ಯಮಾವತಿ ರಾಗದ ತ್ರಿವುಡೆ ತಾಳದ ಪದ್ಯವೊಂದರ ಮೂಲಕ. ಪ್ರಸ್ತುತ ಆಯ್ದುಕೊಂಡ ಪದ್ಯ ರಾಮಾಯಣದ ಬಹುಶ್ರುತ ಪ್ರಸಂಗ ಪಟ್ಟಾಭಿಷೇಕದ ಪೀಠಿಕೆ ಪದ್ಯ ವೀರ ದಶರಥ ನೃಪತಿ. ಪ್ರತಿ ಚಂದ್ರ ಓ ಕುಲ ವಾರಿ ದೇ

ಮಹಾಭಾರತ ಯುದ್ಧದ 10ನೇ ದಿನ. ಭಾಗವತೋತ್ತಮ ಭೀಷ್ಮ ಮರಿಮಗ ಪಾತನೊಂದಿಗಿನ ಹಣಾಹಣಿ. ಭೀಷ್ಮನಿಂದ ಪಾತ ಸಾರಥಿಯ ಹಣೆಗೆ ಕಣೆಯೊಂದರ ಪ್ರಯೋಗ. ಕುಪಿತನಾದ ಶ್ರೀಹರಿಯಿಂದ ಚಕ್ರಧಾರಣೆ. ಗಂಗಾತನಯನಿಂದ ಶ್ರೀ ಸ್ವಾಮಿಯ ಸ್ತುತಿ. ಬಲಹರಿ ರಾಗ ಆದಿ ಏಕ ಕೋರೆ ತಾಳಗಳ ನಡೆ. ಶ್ರೀ ಮ

ಬಾಗಿಲಿಂದಾಚೆ ಪೋಗದಿರಲು ರಂಗ ಬಾಗಿಲಿಂದಾಚೆ ಪೋಗದಿರಲು ರಂಗ ಬಾಗಿಲಿಂದಾಚೆ ಭಾಗವತರು ಕಂಡರೆ ಎತ್ತಿಕೊಂಡ ಅಗಣಿತ ಗುಣ ನಿನ್ನ ಜಗದ ನಾರಿಯರೆಲ್ಲ ಹಗೆಯಾಗಿ ನುಡಿವರು ಗೋಪಾಲನೆ ಅಗಣಿತ ಗುಣ ನಿನ್ನ ಜಗದ ನಾರಿಯರೆಲ್ಲ ಹಗೆಯಾಗಿ ನುಡಿವರು ಗೋಪಾಲನೆ ಮಗುಗಳ